ಮೈಸೂರಿನಲ್ಲಿ ಕೇಂದ್ರ ಗೃಹ ಸಚಿವಾಲಯದ ದಕ್ಷಿಣ ನೈಋತ್ಯ ಅಧಿಕೃತ ಭಾಷಾ ಸಮ್ಮೇಳನ. ಗುತ್ತಿಗೆದಾರನ ಆತ್ಮಹತ್ಯೆ ಪ್ರಕರಣ, ಬಿಜೆಪಿಯಿಂದ ರಾಜ್ಯಾದ್ಯಂತ ಪ್ರತಿಭಟನೆ. ಮಂಗಳೂರಿನಲ್ಲಿ ಅಂತಾರಾಜ್ಯ ಗೆಡ್ಡೆ ಗೆಣಸು ಸೊಪ್ಪಿನ ಮೇಳಕ್ಕೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಈಗ ಸಮಯ ಸರಿಯಾಗಿ 6:50:22. ಇದು ಆಕಾಶವಾಣಿ ಹಾಸನ 102.2 MHz. ಕಿಸಾನ್ ವಾಣಿ ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವ ಕುರಿತಂತೆ ಹಾಸನ ತಾಲೂಕು ನಿಡೂಡಿ ಗ್ರಾಮದ ಕೃಷಿಕ ದಂಪತಿಗಳಾದ ಎನ್ಎ ಮಂಜುನಾಥ್ ಹಾಗೂ ರೂಪಾ ಮಂಜುನಾಥ್ ಅವರೊಂದಿಗಿನ ಸಂವಾದವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನ ತಾಲೂಕು ಕಲ್ವಾಶ್ರಯ ಎಲ್ಲ ಕಾರ್ಮೆಂಟ್ ನೀನು ದುಡ್ಡು ಐತೆ ಸ್ವಲ್ಪ ಕಾರ್ಮೆಂಟ್ ಗೇರ್ಮೆಂಟ್ ಕಳಿಸ್ತಾರೆ ಗವರ್ಮೆಂಟ್ ಶಾಲೆ ಏನಾದ್ರು ಓದಂತ ಮಕ್ಳು ಎಲ್ಲರೂ ಓದ್ ನಮ್ಮ ಸುಮ್ಮನೆ ಅತಿಯಾಗಿ ನಾವು ದುಡ್ಡು ವೆಚ್ಚ ಮಾಡೋದೇನು ಅನ್ಕೊಂಡು ಇಲ್ಲೇ ಓದ್ತಾರೆ ಅಂತ ಹಾಕಿ ಚೆನ್ನಾಗೇ ಓದಿದ್ದಾರೆ ಗವರ್ಮೆಂಟ್ ಶಾಲೆಯಲ್ಲಿ ಓದಿದ್ರು. ಇವತ್ತು ಒಬ್ಳು MSc ಅಗ್ರಿಕಲ್ಚರ್, ಇನ್ನೊಬ್ಳು ಫಿಷರೀಸ್, ಮುಂಬೈಲಿ ಅದು ಟಾಪ್ ಯೂನಿವರ್ಸಿಟಿ, ಎರಡುವೇ ಒಳ್ಳೊಳ್ಳೆ ಕಾಲೇಜಲ್ಲಿ ಮಕ್ಕಳ ಅಗ್ರಿಕಲ್ಚರ್ ಸೈನ್ಸ್ ಓದಿಸ್ಬೇಕು. ನನಗೆ ಇವತ್ತು ನನಗೆ ಏನಾರು ಸಂಬಂಧ ಮಾಡಿದ್ರೆ ರೈತರಿಗೆ ಒಂದ್ 15 ಎಕರೆ ಈ ತರ ಜಮೀನ ಅಂತಾರು, ತೋಟ ತುಡಿಕೆ ಅದರಲ್ಲಿ ಚೆನ್ನಾಗಿ ಪಳಗಿರ ಅಂತಾರು. ನನಗೆ ಈ ತರದ್ರೆ ಯಾಕಂದ್ರೆ ಆಸೆ, ಈ ತರ ದುಡಿಮೆ ಜಮೀನು ಒಂದ್ ಪ್ಲಾಟ್ ಅಲ್ಲಿ ಇರುತ್ತಲ್ಲ, ಅದೇ ಒಂದು ದೊಡ್ಡ ಖುಷಿ ನನಗೆ. ಅಗ್ರಿಕಲ್ಚರ್ ನನಗೆ ಜಾಸ್ತಿ ಜಮೀನ್ ಇದ್ರು ಏನೇನೋ ಮಾಡಬೇಕು ಅನ್ನೋ ಒಂದ್ ಇದು. ಅಗ್ರಿಕಲ್ಚರ್ ಒಳ್ಳೇದು, ಯಾರ ಮೇಲೂ ಡಿಪೆಂಡ್ ಆಗಿರಲ್ಲ, ನಾವು ಸೈನ್ ಹಾಕಿ ಡ್ಯೂಟಿ ಮಾಡಬೇಕು ಅನ್ನೋದೇನಿರಲ್ಲ, ಸಂಬಳಕ್ಕಾಗಿ ಕಾಯ್ತಾ ಕೋಯಿರಂಗೆ ಇರಲ್ಲ. ಜನ ಹೇಳ್ತಾರೆ ರೈತರು ರೈತರು ಅಂತ ಈಗೆಲ್ಲ ಹೆಣ್ಣು ಕೊಡೋದು ಏನು ಅಂತಿದ್ದಾರೆ. ಕನಿಷ್ಠ ಪಕ್ಷದಾರ ಇನ್ನೊಂದು 5 ವರ್ಷ ನೋಡಿ, 5 ಎಕರೆ ಒಂದು ಬಾವಿ ಇರ ಅಂತ ರೈತರನ್ನ ಹುಡುಕಿ ಅನ್ನೋ ಒಂದು ಸ್ಟಾರ್ಟ್ ಆತರ ಜನ. ಯಾಕೆಂದ್ರೆ ಇವತ್ತು ಎಲ್ಲೇ ಕಂಪ್ನಿ ಕೆಲಸ ಏನೋ 1 ಲಕ್ಷ ರೂಪಾಯಿ, 1 ಲಕ್ಷನ ಸಂಬಳ ಇಟ್ಕೇಳಿ ಏನೋ 12 ಲಕ್ಷ, 5 ಲಕ್ಷ ಖರ್ಚು ಮಾಡ್ತಾರೆ ಅವ್ರ ಜೀವನಕ್ಕೆ, 5 ಲಕ್ಷ ಉಳಿಸ್ತಾರೆ. ಅವರ ಸರ್ವಿಸ್ 30 ವರ್ಷದಲ್ಲಿ 1.25 ಕೋಟಿ ರೂಪಾಯಿ ದುಡಿತಾರೆ. ಇವೊಂದು 1 ಎಕರೆ ಜಮೀನೇ 50 ಲಕ್ಷಕ್ಕೆ ಹೋಗಂಗಿರುತ್ತೆ. ಅವರು ಅಷ್ಟೆಲ್ಲ ಓದಿದ್ರು 1 ಎಕರೆ ಜಮೀನ್ ತಾಣಕ್ಕಾಗಲ್ಲ. ಒಂದ್ ಮನೆ ಕಟ್ಬೈದು, 2 ಮಕ್ಳು ಓಸ್ಬೈದು, ಮುದ್ದೆ ಮಾಡಬಹುದು. ಅಫಿಷಿಯಲ್ ನಾನು ನೋಡಿದಾಗ ಜನಗಳದು ರೈತರಂತೂ ಬಗ್ಗದಲ್ಲಿ ಯಾವತ್ತೇ ಜಮೀನ್ ಇದೆ ಅಂದ್ರೆ ಅದೊಂದು ಬರುತ್ತೆ ಸ್ವಲ್ಪ ದಿನ. ನನ್ನ ಪ್ರಕಾರ ನನಗೆ ಅನ್ಸೋದಂತೂ ರೈತರ ಹುಡುಕಾ ಸ್ಥಿತಿ ಬರುತ್ತೆ ಹೆಣ್ಣು ಕೊಡಬೇಕು ಅಂತ. ಈಗ ಕೆಲವರು ಸುಮ್ಮನೆ ಸಣ್ಣ ಪುಟ್ಟ ಕೆಲಸ ಒಬ್ಬರ ಏನೋ ಸಣ್ಣ ಅಂಗಡಿ ಇಟ್ಕೊಂಡ ಇದು ಮಾಡಿದ್ದಾರೆ ಅಂತಾರೆ ಬಿಸ್ನೆಸ್ಗಾರ ಅಂತ. ನನಗೇನೋ ರೈತರು ಅಂದ್ರೆ ತುಂಬಾ ಇಷ್ಟ, ಸ್ವತಂತ್ರವಾದ ಕೆಲಸ, ಈಗ ನಾನಿದ್ದೀನಿ ಆರಾಮಾಗಿ, ಆತರ ಮಕ್ಳು ಆತರ ಅಂತ ಒಂದಿದು. ನೋಡೋದು ಮುಂದೆ ಹೆಂಗ್ ಆಗುತ್ತೆ. ಮಕ್ಳಂತೂ ಚೆನ್ನಾಗಿ ಓದ್ತಾ ಇದಾರೆ ರೂಪಾ ಅವ್ರೆ, ಈಗ ಅವ್ರಿಗೂ ಈ ಮನೆ ಕೆಲಸ ಮತ್ತೆ ಹೊಲದ ಕೆಲಸ ಎಲ್ಲ ಕಲ್ಸಿದ್ರ ಹೆಂಗೆ? ಹ್ಮ್ ಸರ್, ಈಗ ಮೊನ್ನೆ ಮಗಳು ಎಕ್ಸಾಮ್ ಬರೆಯಕ್ಕೆ ಅಂತ ಬಂದಿಲ್ಲ ಪಿಡಿಒ, ಈಗ ನಿನ್ನೆ ಉಕ್ಕಿಗೆ ಹೋಗಿದ್ರು. ನನ್ ಜೊತೆ ಬಂದು ರಾಗಿ ಹುಲ್ ಕೂದ್ರೆ ಒತ್ಕ ಬರಕ್ ಬರೋದು, ದನ ಹಿಡ್ಕ ಬರಕ್ ಬರ್ತಾರೆ, ಕಸ ಬಾಯ್ತಾರೆ, ಆಮೇಲೆ ಇನ್ನ ಹಾಲ್ ಕರೀತಾರೆ ಜೊತೆ ಕುತ್ಕೊಂಡು, ಮನೆ ಕೆಲಸ ಮಾಡ್ಕೊಡ್ತಾರೆ. ಬಂದ್ರೆ ಕೆಲಸ, ನಾನ್ ಏನ್ ಕೆಲಸ ಮಾಡ್ತೀನಿ ಆ ಕೆಲಸ ಜೊತೆ ಬರ್ತಾರೆ ಅವ್ರು. ನಾವು ಓದ್ತಾ ಇದೀವಿ ಅದೇನಿಲ್ಲ ಅವ್ರಿಗೆ. ಸರ್, ನಾನು ಮಕ್ಳ ಮಟ್ಟಿಗೆ ಹೊಗಳಿಕ್ಕಿನದಲ್ಲ, ಅವ್ರು ಇಲ್ಲಿವರೆಗೆ ಬ್ಯೂಟಿ ಪಾರ್ಲರ್ ಹೋಗಿ ಕೂದಲೆ ಕಟ್ ಮಾಡಿಸಿಲ್ಲ ಸರ್. ಅವ್ರು ಫೋನ್ ತಗೊಂಡದ್ದೇ ಸೆಕೆಂಡ್ PUC ಪಾಸ್ ಆದ್ಮೇಲೆ ತಕ್ಕೊಡದು ಡಿಗ್ರಿಗೆ. ಅವ್ರು ಓದೋದೇ ಒಂದ್ ಏನಾರು ಒಂದ್ ಗುರಿ ಮುಟ್ಬೇಕು ಅನ್ನೋ ಒಂದ್ ತರ ಅವ್ರಿಗೂ. ಆಮೇಲೆ ಅತಿಯೇ ಅಂತ ಕಾಸ್ಟ್ಲಿ ಬಟ್ಟನ್ ತೆಗೆದು ಹಾಕಬೇಕು ಅನ್ನೋದಿಲ್ಲ. ನಮ್ಮಪ್ಪ ದುಡ್ಡು ಖರ್ಚಾಗತ್ತನೋ ಅಂತ ನಾನೇ ಸುಮ್ಮನೆ ಮ್ಯಾಗ್ನು ತಳವ ಅಂದ್ಬಿಟ್ರೆ 3.5 ಸಾವಿರ ಅಂದ್ರೆ ಯಾಕ ಬಿಡಪ್ಪ ಇದೆ, ಒಂದು 1,200 ರೂಪಾಯಿ ಸಾಕು ಅಂತಾರೆ. ಈ ತರ ಅವ್ರಿಗೆ ಗೊತ್ತಾಗ್ಬಿಟ್ಟಿದ್ರೆ ನಾವ್ ಹಿಂದೆ ಕಷ್ಟ ಬಿದ್ದದ್ದು. ನನಗಂತೂ ಆಶ್ಚರ್ಯ, ಇವತ್ತು ಓದಿದ್ರ ಜವಾಬ್ದಾರಿಗೆ ಫಂಕ್ಷನ್ ಹೋದ್ರೆ ಏನ್ ಓದ್ತಾ ಇದಾರೆ ಅಂದ್ರೆ ಅಗ್ರಿಕಲ್ಚರ್ ಫಿಷರೀಸ್ ಅಂದ್ರೆ ಪರವಾಗಿಲ್ಲ ಚೆನ್ನಾಗಿ ಓದಿಸಿದ್ರ ಮಂಜು ಅಂತಾರೆ. ಈ ತರ ಒಂದು ಅದೇ ನನಗೊಂದು ಖುಷಿ. ನಿಮ್ಗಂತೂ ಓದಕ್ಕಾಗ್ಲಿಲ್ಲ ನನಗೆ ಖುಷಿ. ಅವ್ರ ವಿದ್ಯಾಭ್ಯಾಸ ಅವ್ರ ಮುಖಾಂತರ ನಮ್ಗೇನೋ ಎಲ್ಲಿ ಕೂತ್ರೆ ನಿಂತ್ರೆ ಎಲ್ಲ ನಮ್ಗೊಂದು ಖುಷಿ. 1 ವರ್ಷ ಇಂಜಿನಿಯರಿಂಗ್ ಮಾಡಿದ್ಲು ಡೈರಿ ಕಾಲೇಜ್ ಹತ್ರ, ಅದ್ರಲ್ಲೂ ಕಾಲೇಜಲ್ಲೂ ಫಸ್ಟ್ ಬಂದಿಲ್ಲು, ಸೀಮನ್ಸ್ ಕಂಪ್ನಿ ಸೆಲೆಕ್ಟ್ ಆಗಿದ್ಲು. ಅರಪ್ಪ ಅಗ್ರಿಕಲ್ಚರ್ ಹೋಗ್ಲೇಬೇಕು ಅಂತ ಮತ್ತೆ ಎಕ್ಸಾಮ್ ಬರ್ಸಿದ್ರು. ಅಯ್ಯೋ ರಂಪ ಇವರಿಗೆ ಅಲ್ಲೂ ಎಕ್ಸಾಮ್ ಬರೀಬೇಕು, ಇಂಜಿನಿಯರಿಂಗ್ ಎಕ್ಸಾಮ್ ಬರೀಬೇಕು, ಇಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬೇಕು ಸರ್. ಇವರೊಬ್ರು ಕರ್ಕೊ ಹೋಗರು, ನಾನೊಬ್ರು ಕರ್ಕೊ ಹೋಗ್ತಿದ್ದೆ. ಬಾರಿ ಹೋರಾಟ ಮಾಡಿದ್ರು ಎಜುಕೇಶನ್, ಸುಮ್ನೆ ಯಾವ್ದ ಕಾಲೇಜ್ ಅಂತ ಎಲ್ಲೂ ಕಳಿಸಿಲ್ಲ. ಫಸ್ಟ್ ಅಲ್ಲಿ ಹೋಗಿ ಆ ಪ್ಲೇಸ್ ನೋಡ್ಕೆ ಬಂದು ಆ ಜಾಗನ ನಿಮ್ಮಂತರ್ತ ತಿಳ್ಕೊಂಡು ಹೇಳ್ಕೊಂಡು ಬಾರಿ ಮಕ್ಳಿಗಾಗಿ ಹೋರಾಟ ಮಾಡಿದ್ದಾರೆ. ಖರ್ಚು ಮಾಡಿಲ್ಲ ನಾವು ದುಡ್ಡು ಯಾವತ್ತು. ಅಂದ್ರೆ ಒಳ್ಳೆ ದಾರಿಲಿ ನಡೆಸಕ್ಕೆ ಎಷ್ಟು ಶ್ರಮ. ಅಗ್ರಿಕಲ್ಚರ್ ಓದಿಸ್ಬೇಕು ಅಂದ್ರೆ ನಾನು ಅಗ್ರಿಕಲ್ಚರ್ ಆಫೀಸರ್ ಗಳೆಲ್ಲ ಕೆಳಕಿ ಬರುವೆ ಆಫೀಸ್ ಗಳಿಗೆ ಹೋಗಿ, ಸರ್ ಯಾವ್ದು ಓದ್ಸಿರೋನಾ, ಹೆಂಗ್ ಓದ್ಸಿರೋನಾ, ಯಾವ ಕಲೆ ಚೆನ್ನಾಗಿದೆ. ಆಗ್ಲೇ ಹೇಳಿದ್ರಲ್ಲ ಏನ್ ಮಾಡ್ಬೇಕು ಅಂತ ಅಂದ್ರು, ಜೊತೆ ಮಾತಾಡೇ ಅಂತಂದ್ರಲ್ಲ ಅದನ್ನ ಇಲ್ಲೂ ಕೂಡ. ಈಗ ಚೆನ್ನಾಗಿ ಬದುಕು ಕಟ್ಕೊಂಡು ನಾವಷ್ಟೇ ಚೆನ್ನಾಗಿರೋದು ಮುಖ್ಯ ಅಲ್ಲ, ಸಮಾಜ ಚೆನ್ನಾಗಿರ್ಬೇಕು ಅಂತ ಹೇಳಿ 2008 ನಿಮ್ಮೂರ ಸ್ಕೂಲ್ಗೆ ಮೊಟ್ಟೆ ಉಚಿತವಾಗಿ ಕೊಡ್ತಾ ಇದ್ದೆ ಅಂತ ಹೇಳಿದ್ರೆ, ಯಾಕೆ ಕೊಡ್ಬೇಕು ಅಂತ ಅನಿಸ್ತು ನಿಮ್ಗೆ? ನಮ್ಮ ಮಕ್ಳು ಗೌರ್ಮೆಂಟ್ ಶಾಲೆ ಚಿರಣಿ ಶಾಲೆ ಓದ್ತಾ ಇದ್ರ, ಕೋಳಿ ಫಾರಂ ಪಕ್ಕದನೆ ಇತ್ತು, ಪೆನ್ನು ಎಕ್ಸೈಜ್ ಇಯರ್ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಮಾಸ್ಟರ್ಗಳು ವೇದಿಕೆ ಮೇಲೆ ಹಿಂಗ್ ಕರಿಯರು. ಆಗ ನಂದೇ ಸ್ವಲ್ಪ ಸಣ್ಣ ಒಂದು ಡೊನೇಟ್ ಮಾಡಿದ. ಆಗ ಅದೇನೋ ಒಂಥರ ನನಗೆ ಖುಷಿ ಅನಿಸ್ತಾ, ನಾವು ಕೊಡೋದ್ರಲ್ಲಿ ಎಷ್ಟು ಖುಷಿ ಇದೆ ಅಂತ. ಆ ಮಾಸ್ಟರ್ಗಳು ಈ ತರ ಪೆನ್ನಲ್ಲಿ ಏನೇ ಕೊಡ್ಲಿ, ಅವ್ರು ಮಾತಾಡಿದ್ದು ಒಂದು ಮನಸ್ಸಿಗೆ ಒಂಥರ ಕೊಡೋದ್ರಿಂದ ಇಷ್ಟೊಂದು ತೃಪ್ತಿ ಇದೆ ಅಂತ ಆಗ್ಲೇ ಘೋಷಣೆ ಮಾಡಿದೆ. ಖರ್ಚೆಷ್ಟು ಬರುತ್ತೆ ಅಂತ ನೋಡಿದೆ. ಆಗ್ಲೇ ಸರ್ ವಾರದಲ್ಲಿ 2 ದಿನ ಮಂಗಳವಾರ ಮತ್ತೆ ಶುಕ್ರವಾರ, ಏನ್ 35 ಮಕ್ಕಳು, ಒಂದು ಸ್ಟಾಫ್ ಟೀಚರ್ ಒಂದು 40 ಮೊಟ್ಟೆ ಆಗುತ್ತೆ, ವಾರಕ್ಕೆ ಎಂಬತ್ತು ಮೊಟ್ಟೆ. ಅಲ್ಲಿಗೆ 8x32 320 ಮೊಟ್ಟೆ ಆಯ್ತು ಒಂದ್ ತಿಂಗಳಿಗೆ. 320 ಮೊಟ್ಟೆಗೆ 3 ರೂಪಾಯಿ ಇತ್ತಾಗ, ಅಲ್ಲಿಗೆ ಎಷ್ಟಾಯ್ತು, ಒಂದು 1000 ರೂಪಾಯಿ ಅನ್ಕೊಳ್ಳಿ, 1000 ರೂಪಾಯಿ ಆಯ್ತು ಅನ್ಕೊಳ್ಳಿ. ನಾನು ಕಮ್ಮಿ ಅಂದ್ರೆ ದಿನಕ್ಕೆ 100 ರೂಪಾಯಿ ಡ್ರಿಂಕ್ಸ್ ಕುಡಿಯುವೆ, ತಿಂಗಳಿಗೆ 3000 ಆಗೋದು. ಸಿಗರೇಟ್ ಶತ್ತೆ ಇದೆ, ಎಣ್ಣೆ ಕುಡಿಯೋದು ಬಿಟ್ಬಿಡೋಣ ಅತ್ಲಾಗಿ, ಇದು ಗೌರವನು ಸಿಗುತ್ತೆ, ಇನ್ನೂ ದುಡ್ಡು ಉಳಿಯಕಾತು. ಆ ಸ್ಕೂಲ್ ಮೊಟ್ಟೆ ಕೊಡೋದನ್ನ ನೋಡ್ಬಿಟ್ಟು ನಿಡುಡಿ ಸ್ಕೂಲ್ ಟೀಚರ್ಸ್ ಗಳು ನಮ್ಮ ಶಾಲೆಗೆ ಏನಾರು ಕೊಡಿ ಅಂದ್ರು, ಡೆಸ್ಕ್ ಗಳು ಮತ್ತೆ ಬೆಂಚು ಕೊಟ್ಟೆ ಅಲ್ಲಿ. ಆಮೇಲೆ ಕುಕ್ಕರ್ ಬೇಕು ಅಂದ್ರು ಒಂದ್ಸಲ ಸ್ಕೂಲಿಗೆ ಅಡಿಗೆ ಮಾಡಕ್ಕೆ, ಆಗ ಕುಕ್ಕರ್ ತಕೊಟ್ಟೆ. ಟೀಚರ್ಸ್ ಎಲ್ಲ ಹೇಳರು ನಿಮ್ಮಂಗೆ ಮುಂದೆ ಮುಂದೆ ಏನಾದ್ರು ಕೊಡೋ ಸಹಾಯ ಇರ್ಬೇಕಲ್ಲ, ಗೌರ್ಮೆಂಟ್ ಇಂದ ಬರುತ್ತೆ, ಕೊಡಕಾಗಲ್ಲ. ನನಗನ್ಸ ನನ್ನ ದಾನ ಧರ್ಮ ಮಾಡಿದ್ದೇನಾರು ನನ್ನ ಮಕ್ಳಿಗೆ ಏನಾರು ಒಳ್ಳೇದಾಯಿತೇನೋ ಅಂತ ಅಂತದು. ಆಮೇಲೆ ಬಿಸಿ ಊಟಕ್ಕೆ ಚಿರಣ ಶಾಲೆಲಿ ಗ್ರಾಮ ಲೆಕ್ಕದಲ್ಲಿ ಕೊಡಲ್ಲ ಸರ್ಕಾರದವರು. ನಾನು ಎಸ್ಡಿಎಂಸಿ ಅಧ್ಯಕ್ಷ ಇದ್ದೆ, ಅವ್ರನ್ನ ಕರೆದ್ಬಿಟ್ಟು ನೋಡಿ ಯಾರ ಮಂದ್ರೆ ತೋಟ ಇದ್ರೆ ತೆಂಗಿನಕಾಯಿ ಈ ತರದ ಏನಾರು ಕಾಳು ಬೇಳೆ ಇದ್ರೆ ಕೊಟ್ಟು ಕಳಿಸಿ, ಮಕ್ಳು ಚೆನ್ನಾಗಿ ಆಯ್ತು ಅಂತ ಎಲ್ಲ ಪ್ರೋತ್ಸಾಹ ಕೊಟ್ಟರು. ಅವರಿಗೆಲ್ಲ ಊಟ ಬಿಸಿ ಊಟಕ್ಕೆ ಏನು ಅರೇಂಜ್ ಮಾಡಬೇಕು ಚೆನ್ನಾಗಿ ಮಾಡಿ, ಗೌರ್ಮೆಂಟ್ ರೂಲ್ಸ್ ನಾನು ಸ್ವಲ್ಪ ಜಾಸ್ತಿ ಪಾಲಿಸೋದು. ಆಮೇಲೆ ಕೆಲವು ಟೀಚರ್ ನೋಡಿ ನೀವು ವಾರದಲ್ಲಿ ಯಾರು ಬಂದಿನ ಊಟ ಮಾಡ್ಕೊಂಡು ಹೋಗ್ಬೇಕು, ಏನಾದ್ರು ತೊಂದರೆ ಇದ್ರೆ ಹೇಳಿ ಅಂತ ಹೇಳಿ ಎಲ್ಲ ಬಂದಿನ ಬಂದು ಊಟ ಮಾಡೋರು. ಎಲ್ಲ ಚೆನ್ನಾಗಿ ನಡೀತು. ನನಗೆ ಯಾವುದೇ ಒಂದು ಹುದ್ದೆ ಕೊಟ್ಟರು ಅದನ್ನ ರೂಲ್ಸ್ ಪ್ರಕಾರ ಅನ್ಯಾಯ ಆಗದಂಗೆ ನಡೆಸಬೇಕು ಅನ್ನೋದು ಒಂದು ಮನಸ್ಸು. ಏನ್ ಅದಕ್ಕೆ ಕಾನೂನು ಅಥವಾ ಪಾಲಿಸಬೇಕು ಅಂತ ಹೇಳಿ ಮಾಡೋದೇ ಚೆನ್ನಾಗಿ ನಡೀಲಿ ಅಂತ, ಅದು ಪಾಲ್ಸ್ಕೊಂಡು ಹೋದ್ರೆ ಚೆನ್ನಾಗಿ ನಡ್ಕೊಂಡೆ ಹೋಗುತ್ತೆ ಎಲ್ಲ ವ್ಯವಸ್ಥೆ. ನಾನು ಇವತ್ತು ಯಾವ್ದೇ ಅಲ್ಲಿ ನಾನು ವೆಹಿಕಲ್ ಇನ್ಸೂರೆನ್ಸ್ ಆಗಲಿ ಮತ್ತೊಂದು ಅಲ್ಲಿ 90% ಕಾನೂನೇ ಪಾಲಿಸೋದು ಜಾಸ್ತಿ. ಸುಮ್ಮನೆ ಏನೋ ಇಲ್ದ್ರೆ ಹೊಡಿದ್ರೆ 50 ಕೊಟ್ಬಾರ ಈ ತರದ ಅಂತೂ ಮಾಡೋದೇ ಇಲ್ಲ. ನಾವು ಅಚ್ಚುಕಟ್ಟಾಗಿ ಮಾಡ್ಕೊಬಿಡಿ. ನಾಳೆ ಯಾರೋ ಬಿಡಿಸ್ತಾನೆ, ಇವತ್ತು ಫೋನ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಇನ್ಸೂರೆನ್ಸ್ ಕಟ್ತಲ್ಲ ಹೋದ್ರೆ ನಾಳೆ ಅನಾಹುತ ಆದಾಗ ಯಾರು ಬಿಡ್ಸಕ್ ಬರಲ್ಲ, ಯಾರ್ದಾರ್ದು ಕೈ ಕಾಲು ಹಿಡಿಯೋ ಪರಿಸ್ಥಿತಿ ಬರಬಾರ್ದಾಗ ಶಿಸ್ತು ಇರಬೇಕು ಅನ್ನೋದು ಒಂದು ಉದ್ದೇಶ. ದುಡ್ಡು ಕಮ್ಮಿ ಆಗ್ಲಿ ಬೇಕಾದ್ರೆ ಆದಾಯ. ಯಾಕೆಂದ್ರೆ ನಮ್ಮ ಚಿಕ್ಕಪ್ಪರು ಅವರು ಕೆಇಬಿ ಇಂಜಿನಿಯರ್, ಅವ್ರ ಕಾರ್ಲ್ ಹೋಗ್ಬೇಕಾರೆ ಇದನ್ನು ಹೇಳರ್ ನನಗೆ, ಅದನ್ನ ನಾನು ಪಾಲಿಸುವೆ ಅಷ್ಟೇ. ಅವರೆಲ್ಲ ಹಂಗೆ ಬಂದರು, ಹಿಂದರಲ್ಲ ನಮ್ಮ ಕುಟುಂಬದರಲ್ಲ, ಇವಂತರ ಬಾರಿ ಸಾಧುಗಳು. ಇದೆಲ್ಲದರ ಜೊತೆಗೆ ಒಂದಷ್ಟು ಅರಣ್ಯ ಕೃಷಿಗೂ ಒತ್ತು ಕೊಟ್ಕೊಂಡು ಹೆಬ್ಬೆ ಒಂದಷ್ಟು ಹಾಕಿದ್ದೀವಿ. ಹೆಬ್ಬೆ ಜಮೀನ್ ಬಾರ್ಡರ್ ಅಲ್ಲಿ ಒಂದ್ 50 ಹಾಕಿದೀವಿ. ಎಲ್ಲ ಕಟಾವಿಗೆ ಬಂದಿದಾವ? ಈ ಕಟಾವಿಗೆ ಬಂದಿದೆ. ಎಷ್ಟು ವರ್ಷ ಆಯ್ತು ಹಾಕಿ? ಹಾಕಿ ಒಂದ್ 15 ವರ್ಷ ಆಯ್ತು. 15 ವರ್ಷ. ಈ ಒಟ್ಟಾರೆ ಕೃಷಿ ಏನ್ ಅನ್ಸುತ್ತೆ ನಿಮ್ಗೆ? ನನಗಂತೂ ಕೃಷಿ ಬಿಟ್ರೆ ನನ್ ಇವತ್ತಲ್ಲಿ ಎಲ್ಲಾರು ಡ್ಯೂಟಿ ಮಾಡೋದ್ರೆ ನನಗೇನು ಅಟೆಂಡೆನ್ಸ್ ಆಗಿ ಡ್ಯೂಟಿ ಮಾಡೋದ್ರೆ ನನಗೇನು ಆತರಲ್ಲ ಅನ್ಸುತ್ತೆ. ನನಗಂತೂ ಕೃಷಿ ಅಂದ್ರೆ ತುಂಬಾ ಇಷ್ಟ. ಆರಾಮ್ ಜೀವನ, ಒಂದ್ಸಲ ಬೆಳೆ ಲಾಸ್ ಆಗುತ್ತೆ ಬರುತ್ತೆ, ಅವೆಲ್ಲ ನಾವು ಎಲ್ಲರೂ ಆದಾಯನ ನೋಡಕ್ಕಾಗಲ್ಲ. ಈಗ ಒಂದಷ್ಟು ಗಬ್ಬನ್ ಇಲ್ಲಲ್ಲ ಮಾರ್ಬೈದು, ಇನ್ನೊಂದ್ರಲ್ಲಿ 5 ಲೀಟರ್ ಕೊಡೋದು ಒಂದ್ಸಲ 15 ಲೀಟರ್ ಕೊಡುತ್ತೆ. ಕುಟುಂಬದಲ್ಲಿ ಏನ್ ಮಾಡ್ಬೇಕು, ನಾವೇನಾದ್ರು ಬೆಳೆ ಹಾಕ್ತಿವಿ ನೋಡಿ ನೀನ್ ಹಾಕ್ತಿ, ನಿನ್ನಿಂದ ಹಾಳಾಗಿ ಹೋತು ಅಂತ ಹೆಂಡತಿ ಸ್ಟಾರ್ಟ್ ಮಾಡ್ಕೋಬಾರ್ದು, ಗಂಡ ನಿನ್ನಿಂದ ಹಾತು ಇವ್ನ ಸ್ಟಾರ್ಟ್ ಮಾಡ್ಕೋಬಾರ್ದು. ಮನೇಲಿ ಒಂದೇ ಮನ್ಸಿರ್ಬೇಕು, ಒಂದೇ ಮನ್ಸಿದ್ರೆ ಸಂಸಾರನು ಚೆನ್ನಾಗಿ ನೆಮ್ಮದಿಯಾಗಿರ್ತಾರೆ. ಈ ಬೆಳೆ ಹೋದ್ರೆ ಇನ್ನೊಂದು ಬೆಳೆ ತರಬೇಕು, ನಾವು ಸಮಸ್ಯೆ ಮಾಡ್ಕೊಂಡು ಕೂತ್ಕೊಂಡ್ರೆ ಬೆಳೆ ಇದಾಗಲ್ಲ. ಹೌದು ಹೌದು ಅಂತ ನಮ್ಮ ಉದ್ದೇಶ. ನಾವ್ ಹಂಗ ಏನಾರು ಮಾಡೋದಾದ್ರೆ ಕೇಳೇ ಹೇಳಿ ಮಾಡ್ತಾ ಇರ್ತೀವಿ. ನಿಮ್ಗೇನ್ ಅನ್ಸುತ್ತೆ ರೂಪ ಅವರೇ, ಕೃಷಿ ಬದುಕು? ನನ್ಗೆ ಕೃಷಿ ಬದುಕೆ ಚಂದ. ದಿನ ದುಡ್ಡು ನೋಡ್ಬಹುದು, ಗೌರ್ಮೆಂಟ್ ಕೆಲಸದಾರ ಆದ್ರೆ ತಿಂಗಳು ಸಂಬಳ ಕಾಯ್ಬೇಕು. ರೈತರು ಒಂದ್ ಕಾಯಿ ಮಾರ್ತಾರೆ, ಮನೇಲಿ ಬೆಳೆದ್ರೆ ತರಕಾರಿ ಮಾರ್ತಾರೆ, ಒಂದೇನೋ ಒಟ್ನಲ್ಲಿ ದಿನ ಚೆನ್ನಾಗಿರುತ್ತೆ. ಮನೇಲಿ ನಾವು ಬೆಳ್ಕೊಂಡ್ ತಿನ್ನೋದಕ್ಕೂ, ಬೆಳ್ದಿರೋದಕ್ಕೊಂಡು ಮಾರಿ ದಿನ ದುಡ್ಡು ನೋಡೋದಕ್ಕೂ ಚೆನ್ನಾಗಿದೆ. ಕೃಷಿನೇ ಚಂದ. ಇದೇ ಚಂದ ಅಂತ ಇದೇ ಚಂದ. ನಮ್ಮ ಮಕ್ಳು ಹೇಳ್ತಾಳಲ್ಲ, ಕೃಷಿ ಬಿಟ್ರೆ ಬೇರೆ ಯಾವ್ದಿಲ್ಲ. ಅಗ್ರಿಕಲ್ಚರ್ ಕೃಷಿ ಅವಳಿಗೆ ಭಾರಿ ಇಷ್ಟ. ಈಗ ಸೈನಿಕ ಉಳಿದ್ನೇ ಅವಳು ಕಂಡಿಡಿತಿರೋದು, ಈಗ ಅದನ್ನ ರಿಸರ್ಚ್ ಮಾಡ್ತಿರೋದು. ಹಂಗಾಗಿ ನಮ್ಗೆ ರೈತರೇ ಇಷ್ಟ, ನಮಗೆ ಜಮೀನೇ ಬೇಕು, ಕೃಷಿನೇ ಬೇಕು, ಹೈನುಗಾರಿಕೆ ಚಂದ ನಮಗೆ. ಮನೆ ಹಾಲು ಮೊಸರು ಯಾರೋ ಒಬ್ರು ಬಂದ್ರು ಹಾಲು ಕರಿತಿರ್ತೀವಿ, ಅವ್ರಿಗೆ ಹಾಲು ತುಂಬಿಕೊಡೋದು ಚೆನ್ನಾಗಿರುತ್ತೆ. ಹೈನುಗಾರಿಕೆ ಮೇನ್ ಕೊಂಡ್ ಹಾಲು ಕುಡಿಯಕ್ ಆಗಲ್ಲ ಸರ್, 60 ರೂಪಾಯಿ ಲೀಟರ್ ಹಾಲು ಅಂತಾರೆ ಅಂದ್ರೆ ಹಾಲಿನ ರೇಟ್ ಸ್ವಲ್ಪ ಜಾಸ್ತಿ ಆಗ್ಬೇಕು. ಮಾಡಿಲ್ಲ, ಆಗ್ಲಿಂದಲೂ ನಮಗೆ ದನಗಳು ಚೆನ್ನಾಗಿ ಹಿಡಿದಿದೆ, ಭೂಮಿ ಚೆನ್ನಾಗಿ ಹಿಡಿದಿದೆ, ನಾವು ಮಾಡಿರೋ ಕೆಲಸ ಎಲ್ಲ ಚೆನ್ನಾಗಿದೆ. ನಾನು ನೀರುಡಿ ಸ್ಕೂಲ್ ಮಕ್ಳಿಗೆಲ್ಲ 2 ಕೆಜಿ ಸಪೋರ್ಟ್ ಅನ್ನ ಪ್ಯಾಕ್ ಮಾಡ್ಕೊ ಕೊಟ್ಟಿದ್ದೀನಿ. ಸಿಸ್ವಾರದ ಮಕ್ಳು ಅವ್ ನಾನು ಇಲ್ಲೇ ಓದ್ ಯಾರನ್ನ ಗೊತ್ ಮಾಡಿದಾರಲ್ಲೋ, ನಾನು ಬೀದಿ ಓದ್ರು ಸಾಕಾಯ್ತು ಅಂಕಲ್ ಟಾಟಾ ಮಾಡ್ತಾರೆ ನೋಡಿ. ಅದು ಎಷ್ಟು ಖುಷಿ ಅಂದ್ರೆ ಈ ನಾವು ದೊಡ್ಡರಿಗೆ ಯಾರು ನೀವು 50,000 ಕೊಟ್ಟರು ಅನ್ಕಂದ್ರೆ ಬಕಿ ಓದಿರ್ತಾನೆ. ಒಟ್ಟಿಗೆ ಸುಖವಾಗಿದ್ದೀರಿ? ಸುಖವಾಗಿದ್ದೀವಿ. ಸಲಹೆ ಬೇಕು ಅಂದ್ರೆ ಕೇಳ್ತಾರೆ, ಸ್ವಲ್ಪ ಇವ್ರ ಹತ್ರ ಬಂದು ಕೇಳ್ತಾರೆ ಏನಾದ್ರು ಏನ್ ಮಾಡಬಹುದು ಮಂಜು, ಕೇಳ್ತಾರೆ ಸ್ವಲ್ಪ ಅಲ್ಲ ಹೇಳ್ತಾರೆ. ನಾನು ತಿಳಿದ್ ಮಟ್ಟಿ ನಮ್ಮ ಮನೆಗೆ ಬರ್ತಾರಲ್ಲ ಮಂಜು, ನಾನು ಇದ್ ಮಾಡೋಣ ಅಂತ ಇದ್ ನೀವ್ ಒಳ್ಳೇದಾ ಕೆಟ್ಟದ ಮಾಡಬಹುದಾ, ಮಗಳ ಈ ಸ್ಕೂಲಿಗೆ ಸೇರ್ಸೋಣ ಅಂತ ಇದಿ, ಹೆಂಗಿರುತ್ತೆ ಏನ್ ಎಜುಕೇಶನ್ ಸೇರಿಸಬಹುದು ಮಾಡಿಸಬಹುದು. ಆದಷ್ಟು ನಾವ್ ಎಲ್ಲರಿಗೂ ಹೇಳೋದು ದುಡ್ಡು ಖರ್ಚು ಮಾಡಿ ಓದಿಸ್ಬೇಡಿ, ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ಲಿ ಹಳ್ಳಿಲೇ ಓದ್ಲಿ. ನಮ್ ಮಕ್ಳಿಗೆ ಹಿಂಗೆ ಹೇಳ್ಕೊಟ್ಟಿದ್ದು ನಾವ್ ಬೇರೆ ಸುಮ್ ಸುಮ್ನೆ ದುಡ್ಡು ವೇಸ್ಟ್ ಮಾಡಕ್ ನಮ್ಗೆ ಇಷ್ಟ ಆಗಲ್ಲ, ಬೇರೆಗೂ ಹೇಳ್ಕೊಡಲ್ಲ. ಕೇಳ್ತಾರೆ ಒಂದು ಏನ್ ಮಾಡಬಹುದು ಒಳ್ಳೇದಾ ಏನು ಅಂತ. ಹಂಗಾಗಿ ಸುಖವಾಗಿದ್ದೀರಿ ಮಂಜುನಾಗ. ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೆಂಗ್ ಮಾಡೋದು? ನಿಮ್ ಫೋನ್ ನಂಬರ್ ಹೇಳ್ತೀರಾ? 9845 4 5 7 1 2 9 2 8 5 8. ಇನ್ನೊಂದ್ಸರಿ ಹೇಳಿ. 9 8 4 5 7 1 2 9 5 8. ಒಳ್ಳೆದು ಮಂಜುನಾಥ್ ಹಾಗೂ ರೂಪಾ ಮಂಜುನಾಥ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಬದುಕಿನ ಅನುಭವ ಕುರಿತಂತೆ ಹಾಸನ ತಾಲೂಕು ನಿಡೂಡಿ ಗ್ರಾಮದ ಕೃಷಿಕ ದಂಪತಿಗಳಾದ ಎನ್ಎ ಮಂಜುನಾಥ್ ಹಾಗೂ ರೂಪಾ ಮಂಜುನಾಥ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರೊಂದಿಗೆ ಸಂವಾದದಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ಈಗ ಕೇಳೋಣ ರೈತರಿಗೆ ಸಲಹೆ. ತೆಂಗು ನಮ್ಮ ದೇಶದ, ರಾಜ್ಯದ ಹಾಗೂ ಹಾಸನ ಜಿಲ್ಲೆಯ ಪ್ರಮುಖವಾದಂತಹ ಬೆಳೆಗಳಲ್ಲಿ ಒಂದಾಗಿದೆ. ತೆಂಗನ್ನ ಕಲ್ಪವೃಕ್ಷ ಅಂಥೇಳಿ ಕರೆಯಲಾಗುತ್ತೆ. ಆಹಾರವಾಗಿ, ಕಚ್ಚಾ ಸಾಮಗ್ರಿಯಾಗಿ, ಸಂಸ್ಕೃತಿಯ ದ್ಯೋತಕವಾಗಿ ಅನೇಕ ರೀತಿಗಳಲ್ಲಿ ತೆಂಗು ನಮ್ಮ ಅವಶ್ಯಕತೆಗಳನ್ನು ಪೂರೈಸುತ್ತೆ. ಭಾರತ ದೇಶದಲ್ಲಿ 1 ಕೋಟಿಗೂ ಅಧಿಕ ಜನರು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತೆಂಗಿಗೆ ಸಂಬಂಧಿಸಿದ ವಾಣಿಜ್ಯ ಚಟುವಟಿಕೆಗಳಿಂದ ತಮ್ಮ ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ತೆಂಗು ಬೆಳೆತಕ್ಕಂತಹ ಪ್ರಮುಖವಾದಂತಹ ದೇಶಗಳು ಅಂತ ಹೇಳಿದರೆ ಇಂಡೋನೇಷ್ಯಾ, ಫಿಲಿಪೈನ್ಸ್ ಮತ್ತು ಭಾರತ. 2022 ಇಸವಿಯಲ್ಲಿ ಈ 3 ದೇಶಗಳು ಕೂಡ ಕ್ರಮವಾಗಿ 17, 15 ಮತ್ತು 13 ಮಿಲಿಯನ್ ಟನ್ನಷ್ಟು ತೆಂಗನ್ನು ಉತ್ಪಾದನೆಯನ್ನ ಮಾಡಿದ್ದವು. ನಮ್ಮ ದೇಶದಲ್ಲಿ ತೆಂಗು ಬೆಳೀತಕ್ಕಂತಹ ಪ್ರಮುಖ ರಾಜ್ಯಗಳು ಅಂತಂದರೆ ಮೊದಲ ಸ್ಥಾನದಲ್ಲಿ ಕೇರಳ, 2ನೇ ಸ್ಥಾನದಲ್ಲಿ ತಮಿಳುನಾಡು, 3ನೇ ಸ್ಥಾನದಲ್ಲಿ ಕರ್ನಾಟಕ ಮತ್ತು 4ನೇ ಸ್ಥಾನದಲ್ಲಿ ಆಂಧ್ರಪ್ರದೇಶ ಇದೆ. ಇದು ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಕ್ರಮಾಂಕ. ಇನ್ನು ನಮ್ಮ ರಾಜ್ಯದಲ್ಲಿ ತೆಂಗು ಬೆಳೀತಕ್ಕಂತಹ ಪ್ರಮುಖ ಜಿಲ್ಲೆಗಳು ಅಂದರೆ 1ನೇ ಸ್ಥಾನದಲ್ಲಿ ತುಮಕೂರು, 2ನೇ ಸ್ಥಾನದಲ್ಲಿ ಹಾಸನ, 3ನೇ ಸ್ಥಾನದಲ್ಲಿ ಚಿಕ್ಕಮಗಳೂರು ಮತ್ತು 4ನೇ ಸ್ಥಾನದಲ್ಲಿ ಮಂಡ್ಯ ಇದೆ. ತೆಂಗಿನಿಂದ ವಿವಿಧ ಆಹಾರೋತ್ಪನ್ನಗಳಾದ ಹಸಿ ಕೊಬ್ಬರಿ, ಕೊಬ್ಬರಿ, ತೆಂಗಿನ ಹಾಲಿನ ಪೌಡರ್, ತೆಂಗಿನ ಜೇನು, ನಿರ್ಜಲೀಕರಿಸಿದ ತೆಂಗು, ಒಣಕೊಬ್ಬರಿ, ಬೆಣ್ಣೆ, ಕ್ರೀಮು, ಎಳನೀರು, ವಿನೆಗರ್, ಬೆಲ್ಲ, ನೀರ, ಸಕ್ಕರೆ, ಕೊಬ್ಬರಿ ಎಣ್ಣೆ, ತೆಂಗಿನ ಎಣ್ಣೆ ಮತ್ತಿತರೆ ಉತ್ಪನ್ನಗಳನ್ನು ತಯಾರನ್ನ ಮಾಡಲಾಗುತ್ತೆ. ತೆಂಗಿನ ಎಣ್ಣೆಯಲ್ಲಿ ಅತ್ಯದ್ಭುತವಾದ ಔಷಧೀಯ ಗುಣಗಳಿದ್ದು ಎಲ್ಲ ಚರ್ಮರೋಗಗಳಿಗೆ ಉತ್ತಮ ಔಷಧಿಯಾಗಿದೆ. ಈ ತೆಂಗಿನ ಎಣ್ಣೆಯನ್ನ ಭಾರತದಲ್ಲಿ ಕೂದಲು ಮತ್ತೆ ಚರ್ಮದ ಪೋಷಣೆಗೆ ಉಪಯೋಗವನ್ನ ಮಾಡ್ತಾರೆ. ಹಾಗೆ ತೆಂಗಿನ ಎಣ್ಣೆಯನ್ನ ಅಡುಗೆ ಮಾಡಲಿಕ್ಕೂ ಕೂಡ ಬಳಕೆಯನ್ನ ಮಾಡಲಾಗುತ್ತೆ. ತೆಂಗಿನ ಎಣ್ಣೆಯನ್ನ ನಿಯಮಿತವಾಗಿ ಸೇವನೆ ಮಾಡಿದ್ದೇ ಆದಲ್ಲಿ ಮರವಿನ ರೋಗವನ್ನು ಕೂಡ ತಡೆಗಟ್ಟಬಹುದು ಅಂತ ಹೇಳಿ ಸಂಶೋಧನೆಗಳು ಹೇಳಿದ್ದಾವೆ. ತೆಂಗಿನ ನಾರಿನಿಂದ ಹಾಸಿಗೆ, ದಿಂಬು, ಹಗ್ಗ, ಕಾಲ್ವರ್ಸ್ತಕ್ಕಂತಹ ಮ್ಯಾಟ್, ಕೋಕೋಫಿಟ್ ಹೀಗೆ ಮುಂತಾದ ಉತ್ಪನ್ನಗಳನ್ನು ತಯಾರನ್ನ ಮಾಡ್ತಾರೆ. ಕೋಕೋಫಿಟ್ ಅನ್ನ ತರಕಾರಿ ಮತ್ತಿತರೆ ಗಿಡಗಳನ್ನು ಮಾಡ್ತಕ್ಕಂತಹ ನರ್ಸರಿಗಳಲ್ಲಿ ಮತ್ತು ವಿವಿಧ ಬೆಳೆಗಳ ಬೇಸಾಯದಲ್ಲಿ ಉಪಯೋಗವನ್ನ ಮಾಡಲಾಗುತ್ತೆ. ತೆಂಗಿನ ಮೊಟ್ಟೆಗಳನ್ನ ನೀರನ್ನ ಕಾಯಿಸಲಿಕ್ಕೆ, ಹಾಗೆ ತೆಂಗಿನ ಮೊಟ್ಟೆಗಳನ್ನ ಸಣ್ಣದಾಗಿ ಕತ್ತರಿಸಿ ಚಿಪ್ಸ್ ಎಂಬ ಉತ್ಪನ್ನವನ್ನ ತಯಾರನ್ನ ಮಾಡ್ತಾರೆ. ಈ ಚಿಪ್ಸ್ ಅನ್ನ ಆರ್ಕಿಡ್ಗಳ ಬೇಸಾಯದಲ್ಲಿ ಮತ್ತೆ ಇತರೆ ಬೆಳೆಗಳನ್ನ ಬೆಳೆಸಲಿಕ್ಕೆ ಉಪಯೋಗವನ್ನ ಮಾಡಲಾಗುತ್ತೆ. ತೆಂಗಿನಕಾಯಿಯ ಚಿಪ್ಪಿನಿಂದ ವಿವಿಧ ಅಲಂಕಾರಿಕ ಮತ್ತು ಕರಕುಶಲ ವಸ್ತುಗಳನ್ನ ಹಾಗೂ ಇದ್ದಿಲನ್ನ ಉತ್ಪಾದನೆಯನ್ನ ಮಾಡಲಾಗುತ್ತೆ. ಮುಂದುವರೆದು ತೆಂಗಿನ ಗರಿಗಳನ್ನ ವಿವಿಧ ಸಮಾರಂಭಗಳು ಮತ್ತು ಹಬ್ಬ ಹರಿದಿನಗಳಂದು ಅಲಂಕಾರಕ್ಕಾಗಿ ಉಪಯೋಗವನ್ನ ಮಾಡಲಾಗುತ್ತೆ. ತೆಂಗಿನ ಗರಿಯ ಕಡ್ಡಿಗಳಿಂದ ಪೊರಕೆಗಳನ್ನ ಮಾಡಲಾಗುತ್ತೆ. ಈ ಪೊರಕೆಗಳು ಬಹಳ ಗಟ್ಟಿಮುಟ್ಟಾಗಿದ್ದು ನಮ್ಮ ಪರಿಸರ ಸ್ವಚ್ಛವಾಗಿ ಇರಿಸಲಿಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನ ನೀಡ್ತಾ ಇದ್ದಾವೆ. ಇದುವರೆಗೆ ರೈತರಿಗೆ ಸಲಹೆ ಮೂಡಿ ಬಂತು. ಬನ್ನಿ ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಒಂದು ಜನಪದ ಗೀತೆ. ಶರಣ

ಜ್ಞಾನ ವೃದ್ಧಿಸುವ, ಆರೋಗ್ಯ ರಕ್ಷಣೆಗೂ ನೆರವಾಗುವ ಆಕಾಶವಾಣಿಯು ಆನಂದವಾಣಿ, ಆರೋಗ್ಯವಾಣಿ, ಕಲ್ಯಾಣವಾಣಿಯೂ ಹೌದು. ಈಗ ಪುಟ್ಟ ಪುಟ್ಟ ಡಿಜಿಟಲ್ ರೇಡಿಯೋಗಳು ನಿಲುಕುವ ಬೆಲೆಯಲ್ಲಿ ಮಾರುಕಟ್ಟೆಗಳಲ್ಲಿ ಸಿಗುತ್ತಿವೆ. ಮೊಬೈಲ್ಗಳಲ್ಲೂ ಈಗ ರೇಡಿಯೋ ಪ್ರಸಾರವನ್ನ ಆಲಿಸಬಹುದು. ನ್ಯೂಸ್ ಆನ್ ಏರ್ ಈ ಆಪ್ನ ಮೂಲಕವೂ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಆಂಡ್ರಾಯ್ಡ್ ಮೊಬೈಲ್ಗಳಲ್ಲಿ ಜಗತ್ತಿನ ಎಲ್ಲೆಡೆ ಕೇಳಬಹುದು. ಅಂತರ್ಜಾಲದಲ್ಲೂ AIR ಹಾಸನ್ ಎಂದು ಟೈಪ್ ಮಾಡಿ ಹಾಸನ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಆಲಿಸಿ ಆಸ್ವಾದಿಸಬಹುದು. ಸಾವಿರಾರು ರೇಡಿಯೋಗಳನ್ನ ಈಚಿನ ದಿನಗಳಲ್ಲಿ ಕೇಳುಗರು ಪಡೆದಿದ್ದಾರೆ. ಯೂಟ್ಯೂಬ್ ಕೇಳುಗರ ಸಂಖ್ಯೆ 13,000 ಮೀರಿದೆ. ಹಾಸನ ಆಕಾಶವಾಣಿಯ ಪ್ರಸಾರವನ್ನ ಬಯಸಿ ಬರುತ್ತಿರುವವರ ಸಂಖ್ಯೆ ಅಧಿಕಗೊಂಡಿದೆ. ದಿನವೂ ನಿಮಗಿಷ್ಟವಾಗುವ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವಲ್ಲಿ ನಾವು ಸಾಗಿದ್ದೇವೆ. ಆಕಾಶವಾಣಿ ಹಾಸನ ಸಮಯ 7:34. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಗ್ರಾಮೀಣ ಭಾರತ ಮಹೋತ್ಸವಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ದೆಹಲಿಯಲ್ಲಿ ವಿದ್ಯಾರ್ಥಿಗಳೊಂದಿಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಸಂವಾದ. ಕೃತಕ ಬುದ್ದಿಮತ್ತೆ ಸಹಾಯದಿಂದ ಭದ್ರತಾ ಕ್ರಮಗಳ ಸುಧಾರಣೆ, ಸಚಿವ ಅಮಿತ್ ಶಾ. ಹಿರಿಯ ವಿಜ್ಞಾನಿ ಡಾ ರಾಜಗೋಪಾಲ್ ಚಿದಂಬರಂ ನಿಧನ. ಹಾಕಿ ಇಂಡಿಯಾ ಲೀಗ್, ಹೈದರಾಬಾದ್ ತುಫಾನ್ಸ್, ಗೊನಾಸಿಕಾ ಮುಖಾಮುಖಿ. ವಾರ್ತೆಗಳ ವಿವರ: ಹಳ್ಳಿಗಳನ್ನು ಉಜ್ವಲ ಅಭಿವೃದ್ಧಿ ಮತ್ತು ಅವಕಾಶಗಳ ಕೇಂದ್ರವನ್ನಾಗಿ ಪರಿವರ್ತಿಸುವ ಮೂಲಕ ಸಶಕ್ತ ಗ್ರಾಮೀಣ ಭಾರತ ನಿರ್ಮಿಸುವುದು ನಮ್ಮ ಗುರಿಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಗ್ರಾಮೀಣ ಭಾರತ ಮಹೋತ್ಸವ 2025 ಉದ್ಘಾಟಿಸಿ ಮಾತನಾಡಿದ ಅವರು, 2024 ನಂತರ ಸರ್ಕಾರ ಗ್ರಾಮೀಣ ಭಾರತದ ಅಭಿವೃದ್ಧಿಗೆ ನಿರಂತರ ಪ್ರಯತ್ನ ಮಾಡುತ್ತಿದ್ದು ಜನರ ಘನತೆ ಹೆಚ್ಚಿಸುವ ಕಾರ್ಯದಲ್ಲಿ ನಿರತವಾಗಿದೆ. ಪ್ರತಿಯೊಂದು ಹಳ್ಳಿಗೆ ಮೂಲ ಸೌಕರ್ಯ ಕಲ್ಪಿಸುವ ಭರವಸೆಯನ್ನು ಸರ್ಕಾರ ಈಡೇರಿಸುತ್ತಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಅಡಿ ಈವರೆಗೆ 3,00,000 ಕೋಟಿ ರೂಪಾಯಿ ನೆರವು ನೀಡಲಾಗಿದೆ ಎಂದರು. ಸ್ವಚ್ಛ ಭಾರತ ಅಭಿಯಾನ, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಜಲಜೀವನ ಅಭಿಯಾನ ಸೇರಿದಂತೆ ಸರ್ಕಾರದ ಯೋಜನೆಗಳು ಗ್ರಾಮೀಣ ಪ್ರದೇಶದ ಜನರಿಗೆ ಅನುಕೂಲಕರವಾಗಿದೆ. ಪ್ರತಿಯೊಂದು ಹಳ್ಳಿಯ ಲಕ್ಷಾಂತರ ಕುಟುಂಬಗಳಿಗೆ ಶುದ್ಧ ಕುಡಿಯುವ ನೀರು ಪೂರೈಸಲಾಗುತ್ತಿದೆ ಎಂದು ಹೇಳಿದರು. 150,000 ಆಯುಷ್ಮಾನ್ ಆರೋಗ್ಯ ಮಂದಿರಗಳ ಮೂಲಕ ಜನತೆ ಉತ್ತಮ ಆರೋಗ್ಯ ಸೇವೆ ಪಡೆಯುತ್ತಿದ್ದಾರೆ. ಉತ್ತಮ ವೈದ್ಯಕೀಯ ಸಮೂಹ ಮತ್ತು ಅತ್ಯಾಧುನಿಕ ಆರೋಗ್ಯ ಪರಿಕರಗಳನ್ನು ಸರ್ಕಾರ ಒದಗಿಸುತ್ತಿದೆ ಎಂದರು. ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಕರಕುಶಲ ಕರ್ಮಿಗಳೊಂದಿಗೆ ಸಂವಾದ ನಡೆಸಿದರು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಾತನಾಡಿ, ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ರೈತರು, ಬಡವರು ಮತ್ತು ಯುವ ಜನಾಂಗದ ಸಬಲೀಕರಣಕ್ಕೆ ಪೂರಕವಾಗಿವೆ ಎಂದು ಹೇಳಿದರು. ಗ್ರಾಮೀಣ ಮೂಲಸೌಕರ್ಯಗಳನ್ನು ಹೆಚ್ಚಿಸಲು, ಸ್ವಾವಲಂಬಿ ಆರ್ಥಿಕತೆಯನ್ನು ಸೃಷ್ಟಿಸಲು ಮತ್ತು ಗ್ರಾಮೀಣ ಸಮುದಾಯಗಳಲ್ಲಿ ನಾವೀನ್ಯತೆಯನ್ನು ಬೆಳೆಸುವ ಗುರಿಯನ್ನು ಮಹೋತ್ಸವ ಹೊಂದಿದೆ ಎಂದು ಹೇಳಿದರು. ಪ್ರದರ್ಶನಗಳ ಮೂಲಕ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಮಹೋತ್ಸವದಲ್ಲಿ ಪ್ರದರ್ಶಿಸಲಾಗುತ್ತಿದೆ. 6 ತಿಂಗಳ ಕಾಲ ನಡೆಯುವ ಮಹೋತ್ಸವದ ಘೋಷವಾಕ್ಯ ವಿಕಸಿತ ಭಾರತ 2047ಕ್ಕಾಗಿ ಚೇತರಿಸಿಕೊಳ್ಳುವ ಗ್ರಾಮೀಣ ಭಾರತವನ್ನು ನಿರ್ಮಿಸುವುದು ಎಂಬುದಾಗಿದೆ. ಪರೀಕ್ಷೆಯ ಸಮಯದಲ್ಲಿ ಮಕ್ಕಳು ಒತ್ತಡಕ್ಕೆ ಒಳಗಾಗಿ ಮತ್ತು ಜೀವನದ ಬಗ್ಗೆ ಉತ್ಸಾಹದಿಂದ ಇರಿ ಎಂದು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಇಂದು ಮಕ್ಕಳಿಗೆ ಕಿವಿಮಾತು ಹೇಳಿದರು. ದೆಹಲಿಯಲ್ಲಿ ವಿವಿಧ ಶಾಲೆಗಳ ಸುಮಾರು 5,000 ಮಕ್ಕಳೊಂದಿಗೆ ಅವರು ಸಂವಾದವನ್ನು ನಡೆಸಿದರು. ವಿಡಿಯೋ ಸಂದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಸಾಮಾನ್ಯವಾಗಿ ಒತ್ತಡವು ಪರೀಕ್ಷೆಗಳಿಂದ ಹೊರಹೊಮ್ಮುವುದಿಲ್ಲ, ಆದರೆ ಮಹತ್ವಾಕಾಂಕ್ಷೆ ಮತ್ತು ನಿರೀಕ್ಷೆಗಳಿಂದ ಹೊರಹೊಮ್ಮುತ್ತದೆ ಎಂದು ಹೇಳಿದ್ದಾರೆ. ಆಪ್ಕೆ ಅಂದರ್ ಏಕ್ ಆಕಾಂಕ್ಷಾ ಪಡಿ ಹುಯಿ ಹೈ ಕಿ ಮುಜೆ ಯೆ ಬನ್ನಾ ಹೈ, ಉಸ್ ಬನ್ನೇ ಕೆ ಲಿಯೆ ಯೆ ಎಕ್ಸಾಮ್ ಮೇರೆ ಲಿಯೆ ಜೀವನ್ ಮರಣ ಕಾ ಮುದ್ದಾ ಹೈ. ಅಗರ್ ಮೇನೆ ವಿಫಲ ರಹಾ ಯಾ ವಿಫಲ ರಹಿ ತೋ ಆಗೆ ಕೆ ಸಾರೇ ದರವಾಜೆ ಬಂದ್ ಹೋ ಜಾಯೆಂಗೆ. ಆಪ್ಕೋ ಎಕ್ಸಾಮ್ ಕಿ ಸಫಲತಾ ಕಾ ಟೆನ್ಷನ್ ನಹಿ ಹೈ, ಆಪ್ನೆ ಖುದ್ ಕೋ ಏಕ್ ಕೆರಿಯರ್ ಕೆ ಸಾಥ್ ಜೋ ಐಡೆಂಟಿಫೈ ಕರ್ ದಿಯಾ ಹೈ ಯೆ ಟೆನ್ಷನ್ ಹೈ ಆಪ್ಕೆ ಅಂದರ್. ಬಿಜೆಪಿ ಹಿರಿಯ ನಾಯಕರಾಗಿದ್ದ ಸುಷ್ಮಾ ಸ್ವರಾಜ್ ಅವರ ಸ್ಮರಣಾರ್ಥ ದೆಹಲಿಯಲ್ಲಿ ನಿರ್ಮಿಸಿರುವ ಮಹಿಳಾ ವಸತಿ ನಿಲಯ ಸುಷ್ಮಾ ಭವನ ಮತ್ತು ಪಶು ವೈದ್ಯಕೀಯ ಕೇಂದ್ರವನ್ನು ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ನಾಗರಿಕರ ಸುರಕ್ಷತೆ ಖಚಿತಪಡಿಸಿಕೊಳ್ಳಲು ದೇಶದ ಅನೇಕ ನಗರಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳೊಂದಿಗೆ ಸಮಗ್ರ ಕಮಾಂಡ್ ಮತ್ತು ಕಂಟ್ರೋಲ್ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಭವಿಷ್ಯದಲ್ಲಿ ಕೃತಕ ಬುದ್ದಿಮತ್ತೆಯ ಸಹಾಯದಿಂದ ಈ ಭದ್ರತಾ ಕ್ರಮಗಳನ್ನು ವಿವಿಧೋದ್ದೇಶ ಯೋಜನೆಗಳಿಗೆ ಬಳಸಲಾಗುವುದು ಎಂದರು. ಮೆಟ್ರೋ ರೈಲಿನ ವಿಸ್ತರಣೆ, ಎಲೆಕ್ಟ್ರಿಕ್ ವಾಹನಗಳ ಪರಿಚಯ ಮತ್ತು ಶುದ್ದ ಇಂಧನಕ್ಕಾಗಿ ಪಿಎಂ ಸೂರ್ಯಘರ್ ಯೋಜನೆಗಳು ನಗರಾಭಿವೃದ್ದಿ ನೀತಿಯ ಪ್ರಮುಖ ಕೇಂದ್ರವಾಗಿದೆ. ಸರಿಯಾದ ನೀತಿಯ ಚೌಕಟ್ಟಿನೊಂದಿಗೆ ನಗರಾಭಿವೃದ್ದಿಯನ್ನು ಸರ್ಕಾರ ವೇಗಗೊಳಿಸಿದೆ. ರಾಷ್ಟೀಯ ಸ್ಮಾರ್ಟ್ ಸಿಟಿ ಮಿಷನ್ ಅಡಿಯಲ್ಲಿ ಹಳ್ಳಿಗಳನ್ನು ನಗರಗಳಾಗಿ ಪರಿವರ್ತಿಸಲಾಗುತ್ತಿದೆ ಎಂದು ಹೇಳಿದರು. ಇದೇ ವೇಳೆ ವಿದೇಶಾಂಗ ಸಚಿವೆಯಾಗಿ ಹಾಗೂ ವಿರೋಧ ಪಕ್ಷದ ನಾಯಕಿಯಾಗಿ ಸುಷ್ಮಾ ಸ್ವರಾಜ್ ಅವರು ನೀಡಿದ ಕೊಡುಗೆಗಳನ್ನು ಸ್ಮರಿಸಿದ ಅವರು, ಮಹಿಳಾ ಸಶಕ್ತೀಕರಣದಲ್ಲಿ ಸುಷ್ಮಾ ಅವರ ಕೊಡುಗೆ ಅಪಾರವಾದದ್ದು. ಮಾನವೀಯ ನೆಲೆಗಟ್ಟಿನಲ್ಲಿ ಸುಷ್ಮಾ ವಿಷಯಗಳನ್ನು ಅವರು ಬಗೆಹರಿಸುತ್ತಿದ್ದರು ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. ರಾಜ್ಯಗಳ ನಡುವೆ ಬೆಲೆ ಅಂತರವನ್ನು ಕಡಿಮೆ ಮಾಡಲು ಕೃಷಿ ಉತ್ಪನ್ನಗಳ ಸಾರಿಗೆ ಮತ್ತು ಸಂಗ್ರಹಣೆಯ ವೆಚ್ಚವನ್ನು ಕೇಂದ್ರ ಸರ್ಕಾರ ಭರಿಸಲಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕೃಷಿ ಸಚಿವರೊಂದಿಗೆ ನಡೆಸಿದ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಈ ವರ್ಷ ಕೃಷಿ ಕ್ಷೇತ್ರ ಮತ್ತು ಅದಕ್ಕೆ ಸಂಬಂಧಿಸಿದ ವಲಯಗಳ ಬೆಳವಣಿಗೆ ದರವು 3.5-4% ಏರಿಕೆಯಾಗುವ ಸಾಧ್ಯತೆ ಇದೆ ಎಂದರು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಡಿಯಲ್ಲಿ 11 ಕೋಟಿ ರೈತರಿಗೆ ಸುಮಾರು 3.46 ಲಕ್ಷ ಕೋಟಿ ರೂಪಾಯಿಗಳನ್ನು 18 ಕಂತುಗಳಲ್ಲಿ ವಿತರಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಕಿಸಾನ್ ಕ್ರೆಡಿಟ್ ಕಾರ್ಡ್ನಲ್ಲಿ ಕಡಿಮೆ ಬಡ್ಡಿಗೆ ಸಾಲ ನೀಡುವ ವ್ಯವಸ್ಥೆ ಸೇರಿದಂತೆ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಕೃಷಿ ಕ್ಷೇತ್ರದಲ್ಲಿ ನಿರಂತರ ಪ್ರಗತಿ ಕಾಣುತ್ತಿದ್ದು ಅದಕ್ಕಾಗಿ ಸಚಿವಾಲಯ ನಿರಂತರ ಪ್ರಯತ್ನ ನಡೆಸುತ್ತಿದೆ. ರಾಸಾಯನಿಕ ಗೊಬ್ಬರಗಳ ಅನಿಯಂತ್ರಿತ ಬಳಕೆಯಿಂದ ಭೂಮಿಗೆ ಆಗುತ್ತಿರುವ ಹಾನಿಯಿಂದಾಗಿ ನೈಸರ್ಗಿಕ ಕೃಷಿ ಮಿಷನ್ ಅನ್ನು ಉತ್ತೇಜಿಸಲು ಮತ್ತೊಂದು ಅಭಿಯಾನವನ್ನು ನಡೆಸಲಾಗುತ್ತಿದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ವಿವರಿಸಿದರು. अगर धरती को आने वाली पीढ़ियों के रहने के लायक बनाए रखना है तो पर्यावरण बचाना बेहद जरूरी है और उसका सशक्त माध्यम है वृक्षारोपण. मैं तो जनता से सदैव अपील करता हूं कि रोज नहीं तो विशेष मौकों पर जरूर पेड़ लगाएं. प्रधानमंत्री जी ने भी एक पेड़ माँ के नाम अभियान चलाया था, तब भी बड़ी संख्या में पेड़ लगे. पेड़ लगाना जीवन का अंग बने, सबको पेड़ लगाना चाहिए. ಹಿರಿಯ ವಿಜ್ಞಾನಿ ಮತ್ತು ಭಾರತದ ಪರಮಾಣು ಕಾರ್ಯಕ್ರಮದ ಪ್ರಮುಖ ವಾಸ್ತುಶಿಲ್ಪಿಗಳಲ್ಲಿ ಒಬ್ಬರಾದ ಡಾ ರಾಜಗೋಪಾಲ್ ಚಿದಂಬರಂ ಇಂದು ಮುಂಜಾನೆ ಮುಂಬೈನಲ್ಲಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಅವರಿಗೆ 88 ವರ್ಷ ವಯಸ್ಸಾಗಿತ್ತು. ಭಾರತದ ಪರಮಾಣು ಶಸ್ತಾಸ್ತ್ರಗಳ ಕಾರ್ಯಕ್ರಮವನ್ನು ರೂಪಿಸುವಲ್ಲಿ ಡಾ ಚಿದಂಬರಂ ಪ್ರಮುಖ ಪಾತ್ರ ವಹಿಸಿದ್ದರು. 1974ರಲ್ಲಿ ಭಾರತದ ಮೊದಲ ಪರಮಾಣು ಪರೀಕ್ಷೆಯಲ್ಲಿ ಅವರ ಕೊಡುಗೆ ಅನನ್ಯವಾದದ್ದು. ಭಾರತವನ್ನು ಪರಮಾಣು ಶಕ್ತಿಯಾಗಿ ರೂಪಿಸಿದ 1998ರ ಪೋಖ್ರಾನ್ 2ರ ಪರೀಕ್ಷೆಯಲ್ಲಿ ಪ್ರಮುಖ ಪಾತ್ರವನ್ನು ಅವರು ವಹಿಸಿದ್ದರು. ಭಾರತ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರ, ಬಾಬಾ ಪರಮಾಣು ಸಂಶೋಧನಾ ಕೇಂದ್ರದ ನಿರ್ದೇಶಕ ಹಾಗೂ ಪರಮಾಣು ಶಕ್ತಿ ಆಯೋಗದ ಅಧ್ಯಕ್ಷರೂ ಸೇರಿದಂತೆ ಅನೇಕ ಪ್ರಮುಖ ಹುದ್ದೆಗಳಲ್ಲಿ ಅವರು ಕರ್ತವ್ಯವನ್ನು ನಿರ್ವಹಿಸಿದ್ದರು. 1975ರಲ್ಲಿ ಪದ್ಮಶ್ರೀ ಪ್ರಶಸ್ತಿ, 1999ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಗೆ ಡಾ ರಾಜಗೋಪಾಲ್ ಚಿದಂಬರಂ ಭಾಜನರಾಗಿದ್ದರು. ಆಪ್ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ವಿರುದ್ದ ಬಿಜೆಪಿ ಮಾಜಿ ಸಂಸದ ಪರವೇಶ್ ವರ್ಮಾ ಅವರನ್ನು ನವದೆಹಲಿ ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕೆ ಇಳಿಸಲಾಗಿದೆ. ಬಿಜೆಪಿ ನಾಯಕ ರಮೇಶ್ ಬಿಧುರಿ ಅವರು ದೆಹಲಿ ಮುಖ್ಯಮಂತ್ರಿ ಅತೀಶಿ ವಿರುದ್ದ ಕಲ್ಕಾಜಿ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡಲಿದ್ದು, ಮುಂಬರುವ ದೆಹಲಿ ವಿಧಾನಸಭಾ ಚುನಾವಣೆಗೆ ಬಿಜೆಪಿ 29 ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಇಂದು ಬಿಡುಗಡೆ ಮಾಡಿದೆ. ದೆಹಲಿಯ ಬಿಜೆಪಿಯ ಮಾಜಿ ಮುಖ್ಯಸ್ಥ ಸತೀಶ್ ಉಪಾಧ್ಯಾಯ ಮಾಳವೀಯ ನಗರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿದ್ದಾರೆ ಮತ್ತು ಇತ್ತೀಚೆಗೆ ಬಿಜೆಪಿಗೆ ಸೇರ್ಪಡೆಗೊಂಡ ಮಾಜಿ ಆಪ್ ನಾಯಕ ಕೈಲಾಶ್ ಗೆಹ್ಲೋಟ್ ಬಿಶ್ವಾಸನ್ ಕ್ಷೇತ್ರದಿಂದ ಸ್ಪರ್ಧೆಗೆ ಇಳಿಯಲಿದ್ದಾರೆ. ಅರವಿಂದರ್ ಸಿಂಗ್ ಲವ್ಲಿ ಗಾಂಧಿನಗರದಿಂದ ಬಿಜೆಪಿ ಅಭ್ಯರ್ಥಿಯಾಗಲಿದ್ದಾರೆ ಮತ್ತು ಬಿಜೆಪಿ ನಾಯಕ ಮಜಿಂದರ್ ಸಿಂಗ್ ಸಿರ್ಸಾ ಅವರಿಗೆ ರಜೌರಿ ಗಾರ್ಡನ್ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ನೀಡಲಾಗಿದೆ. ರೋಹಿಣಿ ವಿಧಾನಸಭಾ ಕ್ಷೇತ್ರದಿಂದ ವಿಜೇಂದರ್ ಗುಪ್ತಾ ಸ್ಪರ್ಧೆಗೆ ಅಣಿಯಾಗಿದ್ದಾರೆ. ಶೈಕ್ಷಣಿಕ ಮೂಲಸೌಕರ್ಯಗಳ ಅಭಿವೃದ್ದಿಗಾಗಿ ಕೇಂದ್ರ ಸರ್ಕಾರ ಅನುದಾನ ಹೆಚ್ಚಳ ಮಾಡಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ದೆಹಲಿ ವಿಶ್ವವಿದ್ಯಾಲಯದಲ್ಲಿ ಇಂದು ಸಮರ್ಪಣಾ ಸಮಾರೋಹ ಕಾರ್ಯಕ್ರಮದಲ್ಲಿ ಸಶಕ್ತ ಭೇಟಿ ಮತ್ತು ಈ ದೃಷ್ಟಿ ಯೋಜನೆಗಳಿಗೆ ಅವರು ಚಾಲನೆ ನೀಡಿದರು. ಈ ಎರಡು ಯೋಜನೆಗಳ ಅಡಿಯಲ್ಲಿ ಅನಾಥ, ಒಂಟಿ ಪೋಷಕ ಮತ್ತು ದೃಷ್ಟಿಹೀನ ಮಹಿಳಾ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಮತ್ತು ಟ್ಯಾಬ್ಲೆಟ್ಗಳನ್ನು ಸಚಿವ ಧರ್ಮೇಂದ್ರ ಪ್ರಧಾನ್ ವಿತರಣೆ ಮಾಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಆಕಾಶವಾಣಿ ಸುದ್ದಿಗೆ @AIR_BNG ಅನುಸರಿಸಿ. ಸಂಶೋಧನೆ ಮತ್ತು ಅಭಿವೃದ್ದಿಯಲ್ಲಿ ಮಹಿಳಾ ಕೇಂದ್ರಿತ ಕಾರ್ಯಕ್ರಮಗಳಿಗೆ ಕೇಂದ್ರ ಸರ್ಕಾರ ಆದ್ಯತೆ ನೀಡುತ್ತಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಒಡಿಶಾದ ರೂರ್ಕೆಲಾದಲ್ಲಿ ಬಿರ್ಸಾ ಮುಂಡಾ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಹಾಕಿ ಇಂಡಿಯಾ ಲೀಗ್ ಪಂದ್ಯಾವಳಿಯಲ್ಲಿ ಶ್ರಾಚಿ ರಾರ್ ಬೆಂಗಾಲ್ ಟೈಗರ್ಸ್ ಮತ್ತು ಡೆಲ್ಲಿ ಎಸ್ಜಿ ಪೈಪರ್ಸ್ ತಂಡಗಳು ಮುಖಾಮುಖಿಯಾಗಿವೆ. ರಾತ್ರಿ 8:15 ನಡೆಯುವ ಮತ್ತೊಂದು ಪಂದ್ಯದಲ್ಲಿ ಹೈದರಾಬಾದ್ ತುಫಾನ್ಸ್ ತಂಡ ಗೊನಾಸಿಕಾ ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮೀಣ ಭಾರತ ಮಹೋತ್ಸವಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಜೊತೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಸಂವಾದ. ಕೃತಕ ಬುದ್ದಿಮತ್ತೆ ಸಹಾಯದಿಂದ ಭದ್ರತಾ ಕ್ರಮಗಳ ಸುಧಾರಣೆ, ಸಚಿವ ಅಮಿತ್ ಶಾ. ಹಿರಿಯ ವಿಜ್ಞಾನಿ ಡಾ ರಾಜಗೋಪಾಲ್ ಚಿದಂಬರಂ ನಿಧನ. ಹಾಕಿ ಇಂಡಿಯಾ ಲೀಗ್, ಹೈದರಾಬಾದ್ ತುಫಾನ್ಸ್, ಗುನಾಸಿಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05. ಸಮಾಚಾರ ದರ್ಶನ ಮುಖ್ಯಾಂಶಗಳು. ಸ್ಪೆಡೆಕ್ಸ್ ಪ್ರಾಯೋಗಿಕ ಯೋಜನೆ ಇತಿಹಾಸ ರಚಿಸಲಿರುವ ಇಸ್ರೋ. ರಾಜ್ಯದ ಜನತೆಗೆ ಹೊಸ ವರ್ಷ ಹರುಷ ತರಲಿ, ಗೃಹ ಸಚಿವ ಜಿ ಪರಮೇಶ್ವರ್. ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಗ್ರಾಮ ಪಂಚಾಯಿತಿಗೆ ಮಹಿಳಾ ಸ್ನೇಹಿ ಗ್ರಾಮ ಪಂಚಾಯಿತಿಗೆ ರಾಷ್ಟೀಯ ಪುರಸ್ಕಾರ. ನಕ್ಸಲರು ಸಮಾಜದ ಮುಖ್ಯವಾಹಿನಿಗೆ ಬರುವಂತೆ ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಅಮಾಟೆ ಮನವಿ. ದಾವಣಗೆರೆಯಲ್ಲಿ ಜನವರಿ 5 ಮತ್ತು 6ರಂದು ರಾಜ್ಯ ಮಟ್ಟದ ಯುವಜನೋತ್ಸವ, ಸಿಎಂ ಉದ್ಘಾಟನೆ, ಜಿಲ್ಲಾಧಿಕಾರಿ ಡಾ ಗಂಗಾಧರ ಸ್ವಾಮಿ.